ಲಂಕಾಧೀಶ್ವರನಾದ ರಾವಣ ಸಾರ್ವಭೌಮನು ತನ್ನ ತಾಯಿಯಾದ ಕೈಕಶಿ ದೇವಿಯ ಪವಿತ್ರ ಆಸೆಯನ್ನು ಈಡೇರಿಸುವುದಕ್ಕಾಗಿ ಕೈಲಾಸನಾಥನಾದ ಶಂಕರನನ್ನು ಕುರಿತು ಘೋರ ತಪಸ್ಸನ್ನು ಮಾಡಿ ಆತನ ಪರಮ ಪವಿತ್ರವಾದ ಆತ್ಮಲಿಂಗವನ್ನೇ ತರುತ್ತೇನೆಂದು ಘೋರ ಪ್ರತಿಜ್ಞೆ ಮಾಡಿ ಹೋದವನು ಹೆಣ್ಣಿನ ಸೌಂದರ್ಯಕ್ಕೆ ಬಲೆ ಬಿದ್ದು ಮಾಯಾದೇವತೆಯಾದ ಪಾರ್ವತಿಯನ್ನೇ ಹೊತ್ತುಕೊಂಡು ಬಂದಿದ್ದಾನೆ. ಇರಲಿ, ಈ ಲಂಕೇಶ್ವರನ ಹಂಬಲದಿಂದ ಕುಳಿತಿರುವ ಮಯರಾಜನ ಮಗಳಾದ ಮಂಡೋದರಿಯನ್ನೇ ಪಾರ್ವತಿಯೆಂದು ಅವನಿಗೆ ತೋರಿಸಿ ಅವನ ಆಸೆಯನ್ನು ಈಡೇರಿಸುವುದಕ್ಕಾಗಿ ಈ ರಾವಣ ಸಾರ್ವಭೌಮನನ್ನು ಅವಳೆಡೆಗೆ ಕರೆದುಕೊಂಡು ಹೋಗುವಂಥವನಾಗುತ್ತೇನೆ. ನಾರಾಯಣ ನಾರಾಯಣ. ನಾರಾಯಣ. ಓಹೋಹೋ, ಅಕಸ್ಮಾತ್ ನಾರದರ ಸಂಚಾರವಾಯಿತಲ್ಲ. ದೇವಮಣಿ ನಾರದರಿಗೆ ಈ ಮಯಸ್ವತೆಯ ಪ್ರಣಾಮಗಳು. ಸೌಭಾಗ್ಯವತಿ ಭವ ಮಂಡೋದರಿ, ಮೇಲೆ ಹೇಳುವಂಥವಳಾಗು. ಮಂಡೋದರಿ, ರಾವಣ ಸಾರ್ವಭೌಮನನ್ನು ಕರೆದುಕೊಂಡು ಬಂದು ಇಲ್ಲಿಯೇ ಬಾಗಿಲ ಬಳಿಯಲ್ಲಿ ನಿಲ್ಲಿಸಿದ್ದೇನೆ. ನೀನು ಮಾತ್ರ ನಾನು ಹೇಳಿದಂತೆ ಕೇಳಬೇಕು. ಅವಶ್ಯವಾಗಿ ಕೇಳುವೆನು ನಾರದ ಮುನಿಗಳೇ, ಅದೇನಿರುವುದು ಹೇಳುವಂಥವರಾಗಿರಿ. ಆ ರಾವಣನು ನಿನ್ನ ಹೆಸರೇನೆಂದು ಕೇಳಿದರೆ ನಿನ್ನ ಹೆಸರು ಪಾರ್ವತಿಯೆಂದು ಹೇಳಬೇಕು. ಅದೇಕೆ, ನನ್ನ ಜನ್ಮದಾರಭ್ಯ ಹೆಸರನ್ನು ಬಿಟ್ಟು ಸುಳ್ಳು ಹೆಸರನ್ನು ಏಕೆ ಹೇಳಲಿ? ಅದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ. ನಾರಾಯಣ ನಾರಾಯಣ. ಹೀಗಾಗದ ಪಕ್ಷದಲ್ಲಿ ನೀನು ರಾವಣ ಸಾರ್ವಭೌಮನನ್ನು ಮದುವೆಯಾಗುವುದು ಸಾಧ್ಯವೇ ಇಲ್ಲ. ಹಾಗಾದರೆ ಸುಳ್ಳಾಡಬೇಕೆ? ಕಾರ್ಯ ಸಾಧನೆಗೆ ಸುಳ್ಳಾಡಿದರೆ ದೋಷವೇನು? ನೀನು ನಿನ್ನ ಮದುವೆಯಾದ ಮೇಲೆ ನಿಜ ಸಂಗತಿಯನ್ನು ಹೇಳಿದರೆ ಅಡ್ಡಿಯಿಲ್ಲ. ಹಾಗೆ ಆಗಲಿ ನಾರದ ಮುನಿಗಳೇ, ತಮ್ಮಪ್ಪನೆಯಂತೆ ನಾನು ವರ್ತಿಸುತ್ತೇನೆ. ಗುರು ಹಿರಿಯರ ಆಜ್ಞೆ ನನಗೆ ಸರ್ವಸಾಮಾನ್ಯವಾಗಿದೆ. ನಾನು ಎಷ್ಟು ಹೊತ್ತು ಈ ಬಾಗಿಲಲ್ಲಿ ನಿಲ್ಲಬೇಕು? ನಾನೇನು ಈ ಪಾತಾಳೇಶ್ವರನ ದ್ವಾರಪಾಲಕನೆಂದು ತಿಳಿದಿರುವೆಯ? ಏನು ಲಾವಣ್ಯದ ರಾಶಿ ಇದು? ನಾರದರು ಹೇಳಿದಂತೆ ಮೂರು ಲೋಕದ ಸೌಂದರ್ಯವನ್ನು ಒಟ್ಟುಗೂಡಿಸಿ ತಯಾರಿಸಿದ ಶ್ರೇಷ್ಠ ನಾರಿ ರತ್ನವೇ ಇವಳನ್ನು ಅಪಹರಿಸದ ವಿನಃ ನನ್ನ ಮನಸ್ಸಿಗೆ ಶಾಂತವಾಗದು. ಯಾರವರು? ಈ ಪಾತಾಳೇಶ್ವರನ ಉಪವನದಲ್ಲಿ ಬಂದ ನರಾಧಮರು. ನಾರದ, ತೀವ್ರ ತಿಳಿಸುವಂಥವನಾಗು. ನಾರಾಯಣ ನಾರಾಯಣ. ಮಯರಾಜ, ಯಾವನೋ ಏನೋ ನಿನ್ನ ಪುತ್ರಿಯೊಡನೆ ಹಾಸ್ಯ ಶೃಂಗಾರ ನಡೆಸುತ್ತಿರುವನು ನೋಡು. ಏನು, ನನ್ನ ಪುತ್ರಿಯೊಡನೆ ಹಾಸ್ಯ ಶೃಂಗಾರವೇ? ಈಗಲೇ ಈ ಕಥೆಯಿಂದ ಅವನನ್ನು ಅಪ್ಪಳಿಸಿ ಬಿಡಬೇಡು. ಅಪ್ಪಳಿಸಿಯೇ ಬಿಡು. ನಾರಾಯಣ ನಾರಾಯಣ. ನಡೆಯಲಿನ್ನು, ಪಾತಾಳ ಕೋಣನಿಗೂ ಲಂಕೆ ಕೋಣನಿಗೂ ಬಡೆದಾಟ. ಎಲವೋ ನರಾಧಮ, ಈಗಲೇ ನಿನ್ನನ್ನು ಈ ಕಥೆಯಿಂದ ಅಪ್ಪಳಿಸಿ ಬಿಡಬೇಡು. ಎಲವೋ ನರ ರಾಕ್ಷಸ, ಈ ಲಂಕೇಶ್ವರನೆದುರು ನಿನ್ನ ಆಟ ನಡೆಯಲಾರದೆಂಬುದು ಸಂಪೂರ್ಣ ನಿನ್ನ ಲಕ್ಷ್ಯದಲ್ಲಿರಲಿ. ಏನು, ನೀನು ಲಂಕೇಶ್ವರನೇ? ಆಹಾ, ಲಂಕೇಶ್ವರ ರಾವಣ ಸಾರ್ವಭೌಮ ದಶಕಂಠನೂ ನಾನೇ. ನಾರದರೇ, ಮಯರಾಜ, ಇವನು ಲಂಕೇಶ್ವರನೇ? ಹೌದು ಮಯರಾಜ. ಮಯರಾಜ, ಲಂಕೇಶ್ವರನಿಗಲ್ಲದೆ ಈ ಪಾತಾಳೇಶ್ವರನ ಉಪವನದಲ್ಲಿ ಪ್ರವೇಶ ಮಾಡಲು ಯಾರು ತಾನೇ ಸಮರ್ಥರು? ಮಯರಾಜ, ಇತ್ತ ಕಡೆ ಬಾ. ಮಯರಾಜ, ಮಂಡೋದರಿಯನ್ನು ರಾವಣ ಸಾರ್ವಭೌಮನಿಗೆ ಕೊಟ್ಟು ಮದುವೆ ಮಾಡಿಸೆಂದು ಶ್ರೀಹರಿಯು ನನಗೆ ಸೂಚಿಸಿದ ಮೇರೆಗೆ ಈ ರಾವಣ ಸಾರ್ವಭೌಮನನ್ನು ನಾನೇ ಇಲ್ಲಿಗೆ ಕರೆದುಕೊಂಡು ಬಂದಿದ್ದೇನೆ. ಓಹೋ, ಅನುಮಾನವಿಲ್ಲದೆ ವಿವಾಹ ಕಾರ್ಯ ನೆರವೇರಿಸೇ ಬಿಡು. ಹಾಗೆ ಆಗಲಿ ನಾರದರೆ. ಇವನು ಲಂಕೇಶ್ವರನಂದ ಮೇಲೆ ನನ್ನ ಶಸ್ತ್ರಾಸ್ತ್ರವನ್ನು ಕೆಳಗಿಟ್ಟು ಬಿಡುವೆನು, ಮತ್ತು ನನ್ನ ಮಗಳಾದ ಮಂಡೋದರಿಯನ್ನು ಇವನಿಗೆ ಕೊಟ್ಟು ಮದುವೆ ಮಾಡಲು ಸದಾ ಸಿದ್ಧನಿರುತ್ತೇನೆ. ಹಾಗಾದರೆ ತಡಬೇಕೆ? ನನ್ನೆದುರಿನಲ್ಲಿಯೇ ಇಬ್ಬರ ವಿವಾಹ ಕಾರ್ಯ ನೆರವೇರಿಸೇ ಬಿಡು. ಆ ಯಾಕಮ್ಮ, ನಿನ್ನಿಚ್ಛೆ ಏನಿರುವುದು? ಗುರು ಹಿರಿಯರ ಇಚ್ಛೆಯೇ ನನ್ನಿಚ್ಛೆ. ಯಾರಲ್ಲಿ ಪುಷ್ಪಹಾರ ಕುಂಕುಮದ ಕರಡಿಗೆಯನ್ನು ತೆಗೆದುಕೊಂಡು ಬರುವಂಥವನಾಗು. ನಾರದರೆ, ಮಯರಾಜ, ನನ್ನ ಮಗಳಾದ ಮಂಡೋದರಿಯು ಕೂಡ ಬಹುದಿನಗಳಿಂದ ಲಂಕೇಶ್ವರನನ್ನೇ ಮದುವೆಯಾಗಬೇಕೆಂಬ ಮಹತ್ವಾಕಾಂಕ್ಷೆ ಇತ್ತು. ಹೌದು, ಆ ತೆಗೆದುಕೊಂಡು ಬಾ ಮಹಾನುಭಾವ, ತೆಗೆದುಕೊಳ್ಳಿರಿ ನಾರದರೆ. ಹಾ ತನ್ನಿ. ಆ ರಾವಣೇಶ್ವರ ದೇವ, ಹಾ ಮಂಡೋದರಿ, ಅಲ್ಲಲ್ಲ ಪಾರ್ವತಿ, ಇತ್ತ ಕಡೆ ಬರುವಂಥವರಾಗಿರಿ. ಹಾ, ಒಬ್ಬರ ಕೊರಳಲ್ಲಿ ಒಬ್ಬರು ಮಾಲೆಯನ್ನು ಹಾಕುವಂಥವರಾಗಿರಿ. ಆಗಲೇ ಗುರುಗಳೇ, ಶುಭಮೂರ್ತಿ ಸಾವಧಾನ ಸುಲಗ್ನಿ ಸಾವಧಾನ ಕಸ್ತೂರಿ ತಿಲಕಂ ಲಲಾಟಪಟಲೆ ವಕ್ತಸ್ಥಲೇ ಕೌಸ್ತುಭಂ ಶುಭಮೂರ್ತಿ ಸಾವಧಾನ ಸುಲಗ್ನಿ ಸಾವಧಾನ ತದೇವ ಲಗ್ನಂ ಸುಜಂತು ದೇವ ತಾರಾಬಲಂ ತು ದೇವ ವಿದ್ಯಾಬಲಂ ತು ದೇವ ದೈವಬಲಂ ತು ದೇವ ಹಾಕ್ರಪಾಯ ನಕ್ಕಿ ಕಾಳನ ನಾರಾಯಣ ನಾರಾಯಣ ಜೈ ನಮಃ ಪಾರ್ವತಿಪತಿ ಶಿವಹರಹರ ಮಹಾದೇವ. ಆ ರಾವಣೇಶ್ವರ ಗುರುಗಳೇ, ಆ ಮಂಡೋದರಿಯನ್ನು ಅಲ್ಲಲ್ಲ ಪಾರ್ವತಿಯನ್ನು ಕರೆದುಕೊಂಡು ನಡೆಯುವಂಥ ನಾಗು. ಆಗಲಿ ದೇವ. ನನ್ನ ಮಗನಾದ ರಾವಣನು ಪರಮೇಶ್ವರನ ಆತ್ಮಲಿಂಗವನ್ನು ತರುತ್ತೇನೆಂದು ಹೋದವನು ಇದುವರೆಗೆ ಏಕೆ ಬಂದಿರಲಿಕ್ಕಿಲ್ಲ? ಅವನ ಘೋರ ತಪಸ್ಸಿಗೆ ಆ ಪರಮೇಶ್ವರನು ಮೆಚ್ಚಿರಲಿಕ್ಕಿಲ್ಲವೇನು? ಅಮ್ಮ ಅಮ್ಮ, ವಿಜಯಶಾಲಿಯಾಗಿ ಬಂದ ಈ ನಿನ್ನ ಕುಮಾರನಿಗೆ ಆಶೀರ್ವಾದ ಮಾಡು ತಾಯಿ, ಆಶೀರ್ವಾದ ಮಾಡು. ವಿಜಯಭವ ಸುಖೀಭವ. ರಾವಣ, ಎಲ್ಲಿರುವುದು ಆತ್ಮಲಿಂಗ? ಎಲ್ಲಿರುವುದು ಪರಮೇಶ್ವರನ ಆತ್ಮಲಿಂಗ? ಮತ್ತು ಇವಳಾರೋ ರಾವಣ? ಅಮ್ಮ, ಆ ಸೊಟ್ಟ ಆತ್ಮಲಿಂಗ ಒತ್ತಟ್ಟಿಗಿರಲಿ, ಪಾರ್ವತಿಯನ್ನೇ ಹೊತ್ತು ತಂದಿರುವೆ, ಅವಲೋಕಿಸು ಮಾಡಿ. ಪಾರ್ವತಿ? ಪಾರ್ವತಿ ಎಂದರೆ ಯಾವ ಪಾರ್ವತಿಯೋ ಕಂದ? ಅಮ್ಮ, ಆ ಶಂಕರನ ಹೆಂಡತಿ ಪಾರ್ವತಿ, ಮುಕ್ಕನ್ನನ ಮಡದಿಯೇ ಇವಳು. ಅಮ್ಮ, ಪಾರ್ವತಿಯನ್ನು ಸೊಸೆಯನ್ನಾಗಿ ಮಾಡಿಕೊಂಡ ನಿನ್ನ ಭಾಗ್ಯಕ್ಕೆ ಎನೆಯುಂಟೆ. ತೂ ಪಾಪಿ ಚಾಂಡಾಲ, ಪರಮೇಶ್ವರನ ಆತ್ಮಲಿಂಗವನ್ನು ತರುತ್ತೇನೆಂದು ಹೋದವನು ಆದಿಶಕ್ತಿಯನ್ನೇ ಅಪಹರಿಸಿಕೊಂಡು ಬಂದಿರುವೆ ಎಂದ ಮೇಲೆ ನಿನಗೆ ರವರವ ನರಕವಾಗಲೇಬೇಕು. ಅಮ್ಮ ಅಮ್ಮ, ತಾಯಿ ಜಗಜ್ಜನನಿ, ಅಜ್ಞಾನಿಯಾದ ನನ್ನ ಮಗಳು ಮಾಡಿದ ತಪ್ಪನ್ನು ಕ್ಷಮಿಸು ಮಾತೇ, ಕ್ಷಮಿಸು. ಇದನ್ನೇನು ಮಾಡಿವಿರಿ? ಹೇ ತಾಯಿ ದೀನ ದಯಾಳೆ, ನಿನಗೆ ಎಷ್ಟು ಸಲ ವಂದಿಸಿದರೂ ಸಾಕಿಲ್ಲ ತಾಯಿ, ಸಾಕಿಲ್ಲ. ಅತ್ತೆಯವರಿ, ಇದನ್ನೇನು ಮಾಡಿವಿರಿ? ಹೇ ದೀನ ದಯಾಳೆ, ಕ್ಷಣಾರ್ಧದಲ್ಲಿಯೇ ವಿಶ್ವವನ್ನೇ ಸುಟ್ಟು ಭಸ್ಮ ಮಾಡುವ ನೀನು ಭಕ್ತರ ಅಂತಃಕರುಣದಿಂದ ಎಷ್ಟು ವಿನಯಳಾಗಿ ನಿಂತಿರುವೆ ತಾಯಿ. ನಿನಗೆ ಎಷ್ಟು ಸಲ ವಂದಿಸಿದರೂ ಸಾಕಿಲ್ಲ ತಾಯಿ, ಸಾಕಿಲ್ಲ. ಅತ್ತೆಯವರಿ, ನಾನು ಪಾರ್ವತಿ ಅಲ್ಲ, ಮಂಡೋದರಿ. ಏನು, ನೀನು ಪಾರ್ವತಿ ಅಲ್ಲವೇ? ಹೇಳು, ನೀನು ನಿನ್ನ ನಿಜ ಸಂಗತಿಯನ್ನು ಹೇಳದಿದ್ದರೆ ನಿನ್ನ ನೀಗಲ ಯಮಸದನ ಕಟ್ಟಿಬಿಡುವೆ. ಅಲ್ಲ, ನಾನು ಪಾರ್ವತಿ ಅಲ್ಲ, ಮಯರಾಜನ ಮಗಳಾದ ಮಂಡೋದರಿ. ಅಯ್ಯೋ ಅಯ್ಯೋ, ನಾನೆಂಥ ಅನುಚಿತ ಕಾರ್ಯ ಮಾಡಿದನಲ್ಲ. ದೇವ ಪರಮೇಶ್ವರ, ಕಾಮಾಂಧನಾದ ನಾನು ಕಾಮವಾಸನೆಯಿಂದ ಲೋಕಮಾತೆಯನ್ನು ಬೇಡುವಾಗ ನಿನ್ನ ತ್ರಿಶೂಲದಿಂದ ನನ್ನನ್ನು ಚುಚ್ಚಿ ಚುಚ್ಚಿ ಕೊಲ್ಲಬಾರದಿತ್ತೆ. ದೇವ ಪರಮೇಶ್ವರ, ಆಗಲಿ, ಏನೇ ಆಗಲಿ, ಇನ್ನೊಮ್ಮೆ ಘೋರ ತಪಸ್ಸು ಮಾಡಿ ಪರಮೇಶ್ವರನ ಆತ್ಮಲಿಂಗವನ್ನು ತರದ ಹೊರತು ನಿನಗೆ ಮುಖ ತೋರಿಸುವುದಿಲ್ಲ ತಾಯಿ, ಮತ್ತೆ ಈ ಭೂಮಂಡಲದಲ್ಲಿ ಜನ್ಮ ಇಡುವುದಿಲ್ಲ. ಅಮ್ಮ ನನಗೆ ಆಶೀರ್ವಾದ ಮಾಡು ತಾಯಿ, ಆಶೀರ್ವಾದ ಮಾಡು. ಸುಖೀಭವ ವಿಜಯಭವ, ಹೋಗಿ ಬಾ ಮಗು ರಾವಣ. ಆಗಲಿ ತಾಯಿ. ಅಮ್ಮ ಮಂಡೋದರಿ, ಇನ್ನೊಮ್ಮೆ ನಿನ್ನ ಸವಿಸ್ತಾರವಾಗಿ ನಿನ್ನ ವೃತ್ತಾಂತವನ್ನು ತಿಳಿಸುವಂಥವಳಾಗು. ಅತ್ತೆಯವರೇ, ನಾನು ಪಾತಾಳೇಶ್ವರನ ಮಗಳಾದ ಮಂಡೋದರಿ. ನಾನು ಹುಟ್ಟಿದ ಆರಾಬ್ಯನಿಂದ ಲಂಕೇಶ್ವರನನ್ನೇ ಮದುವೆಯಾಗಬೇಕೆಂಬ ಮಹತ್ವಾಕಾಂಕ್ಷೆ ಇತ್ತು. ಒಂದಿನ ಉಪವನಕ್ಕೆ ನಾರದರು ಲಂಕೇಶ್ವರರು ಬಂದರು. ನಾರದರು ಏನೇನೋ ಮೋಸತಂತ್ರ ಮಾಡಿ ನನ್ನ ತಂದೆಯ ಸಮ್ಮುಖದಲ್ಲೇ ನನ್ನ ಲಗ್ನವನ್ನು ಮಾಡಿದರು. ನನ್ನ ಮಗಳಾದ ರಾವಣನ ಕೂಡ ನಿನ್ನ ಲಗ್ನವಾದದ್ದು ನಿಜವೇ ತಾಯಿ? ಹೌದು, ಲಗ್ನವಾಗಿದೆ. ಶ್ರೀಹರಿಯ ಸಾಕ್ಷಿಯಾಗಿ ನಾರದ ಮಹರ್ಷಿಗಳ ಎದುರಿನಲ್ಲೇ ನನ್ನ ಲಗ್ನವಾಗಿದೆ. ಹೌದು, ನಾರದರು ಹೇಳುತ್ತಿರುವ ಮಂಡೋದರಿಯೇ ಇವಳು. ಅಮ್ಮ ಮಂಡೋದರಿ, ಹೇಳುತ್ತೇನೆ, ಕೇಳುವಂಥವಳಾಗು. ಅತ್ತೆಯವರಿ, ಅದೇನಿರೋದೇ ಹೇಳುವಂಥವರಾಗಿರಿ. ಅತ್ತೆಯವರೇ ಅದೇನಿರೋದು ಹೇಳುವಂತವರಾಗಿರಿ. ಮಂಡೋದರಿಯೋ ಸ್ವಜಯ ಮಂಡೋದರಿಯೋ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ತತಾಸ್ತು ದೇವ ದೇವದೇವ ಪರಮೇಶ್ವರ ಈ ಮೊದಲು ನಾನು ಮಾಡಿದ ತಪ್ಪನ್ನು ಕ್ಷಮಿಸು ದೇವ ಕ್ಷಮಿಸು ಭಕ್ತ ಶಿಖಾಮಣಿ ರಾವಣ ನಿನ್ನ ನಿಶ್ಚಿಮ ಭಕ್ತಿಗೆ ಮೆಚ್ಚಿದ್ದೇನೆ ಬೇಡು ನಿನಗೇನು ಬೇಕು ಬೇಡು ಬೇಡಿದ ವರವನ್ನು ದಯಪಾಲಿಸುವೆ ದೇವ ಅಜ್ಞಾನ ಅಂಧಕಾರದಿಂದ ಈ ಮೊದಲು ಮಾಡಿದ ತಪ್ಪನ್ನು ಕ್ಷಮಿಸಿ ಪುನಃ ನನಗೀಗ ನಿನ್ನ ಆತ್ಮಲಿಂಗವನ್ನು ದಯಪಾಲಿಸು ದೇವ ಇದೋ ತೆಗೆದುಕೋ ರಾವಣ ನನ್ನ ಆತ್ಮಲಿಂಗವನ್ನು ನೀನು ಲಂಕೆಗೆ ಹೋಗುವವರೆಗೂ ಎಲ್ಲಿಯೂ ನೆಲದ ಮೇಲೆ ಇಡಬಾರದು ಒಂದು ವೇಳೆ ಮರೆತು ನೀನು ನೆಲದ ಮೇಲೆ ಇಟ್ಟಿದ್ದಾದರೆ ಈ ಲಿಂಗವು ಭೂಮಿಗೆ ಇಳಿಯುವುದು ಇದೋ ತೆಗೆದುಕೋ ರಾವಣ ಆಗಲಿ ದೇವ ನೀನು ಹೇಳಿದಂತೆ ಈ ಆತ್ಮಲಿಂಗವನ್ನು ನಾನು ಲಂಕೆಗೆ ಹೋಗುವವರೆಗೂ ಭೂಮಿಯ ಮೇಲೆ ಇಡುವುದಿಲ್ಲ ಆಯ್ತೇ ದೇವ ಇದೋ ತೆಗೆದುಕೋ ರಾವಣ ತತಾಸ್ತು ಆತ್ಮಲಿಂಗ ಆತ್ಮಲಿಂಗ ಚಂಡ ವಿಕ್ರಮ ಗಂಡು ಪರಾಕ್ರಮ ಗಂಡುಗಲಿಗಳ ಗಂಡ ಉದ್ದಂಡ ಭೂಮಂಡಲದೊಳ ಕೀರ್ತಿ ಪ್ರಚಂಡ ಈ ಪ್ರಚಂಡ ರಾವಣನೆದುರು ಈ ಪ್ರಚಂಡ ರಾವಣನೆದುರು ನಿಲ್ಲುವ ಶಕ್ತಿ ಸಾಮರ್ಥ್ಯವುಳ್ಳ ವ್ಯಕ್ತಿ ಅವನಾವನಿರುವನು ಅವನಾವನಿರುವನು ಲಂಕೇಶ್ವರನ ಪರಮ ಭಕ್ತಿಗೆ ಪರಶಿವನು ಒಲಿದು ತನ್ನ ಆತ್ಮಲಿಂಗವನ್ನೇ ಕೊಟ್ಟಿರುತ್ತಾನೆ ಇರಲಿ ಶ್ರೀಹರಿಯು ಹೇಳಿದಂತೆ ರಾವಣನು ಸಮುದ್ರದ ಜಲತಟಾಕಕ್ಕೆ ಬರುವಷ್ಟರಲ್ಲಿ ವಿಷ್ಣು ಶಕ್ತಿ ಮಾಯೆಯಿಂದ ಸಂಧ್ಯಾಕಾಲವಾಗುವುದು ರಾವಣನು ಸಂಧ್ಯಾ ವಂದನೆ ಮಾಡುವುದಕ್ಕಾಗಿ ಅಲ್ಲಿ ವಟುವೇಷದ ಗಜಾನನನ್ನು ಸುಳಿದಾಡುವುದನ್ನು ಕಂಡು ಅವನ ಕೈಯಲ್ಲಿ ಪರಮೇಶ್ವರನ ಆತ್ಮಲಿಂಗವನ್ನೇ ಕೊಡುತ್ತಾನೆ ಗಣಪತಿಯು ಏನಾದರೂ ಉಪಾಯ ಮಾಡಿ ಆ ಆತ್ಮಲಿಂಗವನ್ನು ನೆಲಕ್ಕಿಟ್ಟು ಬಿಟ್ಟರೆ ತೀರಿತು ಕೂಡಲೇ ಆ ಲಿಂಗವು ಭೂಮಿಗಿಳಿದು ಬಿಡುವುದು ಇರಲಿ ದೇವ ಶ್ರೀಹರಿ ಅನಾಥ ರಕ್ಷಕ ಆಪತ್ ಬಾಂಧವ ಭಕ್ತವತ್ಸಲ ಲೋಕ ಕಲ್ಯಾಣಕ್ಕಾಗಿ ನಾನು ಕೈಕೊಂಡ ಈ ಕಾರ್ಯಕ್ಕೆ ನಿನ್ನ ಬೆಂಬಲ ಸಂಪೂರ್ಣವಿರಲಿ ಶ್ರೀಹರಿ ನಾರಾಯಣ ನಾರಾಯಣ ನಾರಾಯಣ ನಾರಾಯಣ ನಾರದ ಮಹಾಮುನಿಗಳಿಗೆ ಈ ಗಜಾನನ ವಂದನೆಗಳು ಹೇ ವಟು ವೇಷದ ಗಜಾನನ ನಿನಗೆ ಶುಭವಾಗಲಿ ಹೇ ವಟುವೇಷದ ಗಜಾನನ ಈಗಿಷ್ಟರಲ್ಲಿಯೇ ರಾವಣೇಶ್ವರನು ಇಲ್ಲಿಗೆ ಬರುವನು ರಾವಣನು ಇಲ್ಲಿಗೆ ಬಂದೊಡನೆ ವಿಷ್ಣು ಶಕ್ತಿ ಮಾಯೆಯಿಂದ ಸಂಧ್ಯಾಕಾಲವಾಗುವುದು ರಾವಣನು ಸಂಧ್ಯಾ ವಂದನೆ ಮಾಡುವುದಕ್ಕಾಗಿ ನಿನ್ನ ಕೈಯಲ್ಲಿ ಆ ಪರಮೇಶ್ವರನ ಆತ್ಮಲಿಂಗವನ್ನೇ ಕೊಡುತ್ತಾನೆ ನೀನು ಏನಾದರೂ ಉಪಾಯ ಮಾಡಿ ಆ ಆತ್ಮಲಿಂಗವನ್ನು ನೆಲಕ್ಕಿಟ್ಟು ಬಿಡಬೇಕು ಇಲ್ಲವಾದರೆ ನೀನು ನಾನು ಸಕಲ ದೇವಾನುದೇವತೆಗಳು ಆ ರಾವಣನ ಮನೆ ಬಾಗಿಲ ಮುಂದೆ ಕಸ ಬಳಿಯಬೇಕಾದೀತು ಜೋಕೆ ಅಂದೆ ಅವಶ್ಯ ಮಾಡುತ್ತೇನೆ ಆದರೆ ನೋಡಿ ಆದರೂ ನೋಡಿರಿ ಈ ಗಜಾನನ ಯುಕ್ತಿಯನ್ನು ಆ ಕಳ್ಳ ದಶಕಂಠನು ಪರಮೇಶ್ವರನ ಆತ್ಮಲಿಂಗವನ್ನು ತಂದ ಮೇಲೆ ನೋಡಿ ಆದ್ರೂ ನೋಡಿ ಗಣೇಶ ಅವನೇ ರಾವಣನೆಂಬಂತೆ ತೋರುತ್ತದೆ. ಆ ನಾನು ಇಲ್ಲೇ ಸ್ವಲ್ಪ ಮರೆಯಾಗಿ ನಿಲ್ಲುತ್ತೇನೆ, ನೀನು ಮಾತ್ರ ಹೆದರದೆ ಬಹು ಜಾಗ್ರತೆಯಿಂದ ಕೆಲಸ ಸಾಧಿಸಬೇಕು. ಆದ್ರೆ ಚಿಂತೆನೇ ಬೇಡಿನಾದ್ರೆ ನೋಡಿ ಆದ್ರೂ ನೋಡಿರಿ ಈ ಗಜಾನನ ಯುಕ್ತಿಯನ್ನು. ನಾರಾಯಣ ನಾರಾಯಣ. ಆತ್ಮಲಿಂಗ ಆತ್ಮಲಿಂಗ, ಇದೇನಿದು? ಸಂಧ್ಯಾಕಾಲವಾಗುತ್ತಾ ಬಂದಿತ್ತಲ್ಲ, ನಾನು ಸಂಧ್ಯಾ ವಂದನೆಯನ್ನು ಮಾಡಬೇಕೆಂದರೆ ಈ ಆತ್ಮಲಿಂಗವನ್ನು ಯಾರ ಕೈಯಲ್ಲಿ ಕೊಡಲಿ? ಓಹೋ, ಅಲ್ಲಿ ಯಾವನೋ ಒಬ್ಬ ವಟು ತಿರುಗಾಡುತ್ತಿರುವನು, ಅವನ ಕೈಯಲ್ಲಿ ಈ ಆತ್ಮಲಿಂಗವನ್ನು ಕೊಟ್ಟು ನಾನು ಸಂಧ್ಯಾ ವಂದನೆಯನ್ನು ಮಾಡಿದರಾಯಿತು. ಎಲ್ಲವೋ ಬಾಲಕ, ಹೇ ಬಾಲಕ, ಬಾರಪ್ಪ ಹೀಗೆ. ಯಾರಪ್ಪ ಅವರು ನನ್ನನ್ನು ಕೂಗಿದವರು? ನಾನು ದೌಡು ಮಾಡಿ ಈ ದರ್ಬೆ ತೊಂಡೋಬೇಕೈತಿ. ಅಕ್ಕ ಅತ್ತಾಗ ನೋಡು, ಸೂರ್ಯ ಅಸ್ತಂಗತ್ತನಾಕತ್ತಾನ, ಅದಕ್ಕೆ ನಾನು ದೌಡು ಮಾಡಿ ಈ ದರ್ಬೆ ತೊಂಡೋಬೇಕೈತಪ್ಪ. ಅಲ್ಲಪ್ಪ ಆತಮ್ಮ, ನಿನ್ನ ಹತ್ರ ಸ್ವಲ್ಪ ಕೆಲಸ ಇದೆ, ಬಾರಪ್ಪ. ನನ್ನ ಹತ್ರ ನಿಂದೇನಂತ ಕೆಲಸ ಇದೆಪ್ಪ ಮರಯ್ಯ? ನಾ ದೌಡು ಮಾಡಿ ಹೋಗ್ಬೇಕೈತಿ. ಅಂದ ಹಾಗೆ ತಮ್ಮ, ನಿನ್ನ ಹೆಸರೇನು? ನನ್ನ ಹೆಸರು ಗಣೇಶ ಭಟ್ಟ. ನಿಮ್ಮ ತಂದೆಯ ಹೆಸರು? ಶಂಕರ ಭಟ್ಟ. ಅಂದ ಹಾಗೆ ನಿಮ್ಮ ಅಡ್ಡ ಹೆಸರು? ನಮ್ಮ ಅಡ್ಡ ಹೆಸರು ವಿಶ್ವಾಸಘಾತುಕಿ ಓಮರಯ್ಯ. ವಿಶ್ವಾಸಘಾತುಕಿ ಅಂದರೆ ವಿಶ್ವಾಸಘಾತುಕತನ? ಛೇ ಛೇ ಛೇ ಛೇ, ಹಾಗೆ ಮಾಡಲಾರ, ಯಾಕೆಂದರೆ ಒಟು ಒಟು ಒಟು ಇದ್ದಾನೆ. ನೋಡಪ್ಪ ತಮ್ಮ, ನಾನೀಗ ಸಂಧ್ಯಾ ವಂದನೆಯನ್ನು ಮಾಡಬೇಕಾಗಿದೆ, ಅದಕ್ಕಾಗಿ ಈ ಆತ್ಮಲಿಂಗವನ್ನು ನಿನ್ನ ಕೈಯಲ್ಲಿ ಹಿಡಿದುಕೋ. ನಾನು ಬರುವವರೆಗೂ ಈ ಆತ್ಮಲಿಂಗವನ್ನು ಭೂಮಿಯ ಮೇಲಿಡಬೇಡ, ತಿಳಿಯುತ್ತೆ? ಆಗಲಪ್ಪ, ನೀನು ಮಾತ್ರ ಲಗುಣ ಬರಬೇಕು ನೋಡು. ಇಲ್ಲಿ ಕಂದ್ರೆ ಲಿಂಗಪ್ಪನ್ನ ನೆಲದ ಮ್ಯಾಗೆ ಇಟ್ಟು ಬಿಡ್ತೇನೆ ನೋಡಪ್ಪ ನಾನು. ಛೇ ಛೇ, ಹಾಗೆ ಮಾಡಬೇಡ. ನಿನಗೆ ಭಾರವಾದ ಪಕ್ಷದಲ್ಲಿ ಒಂದು ಸಾರಿ ನನ್ನನ್ನು ಕೂಗು, ನಾನು ಬಂದೇ ಬಿಡುತ್ತೇನೆ. ಹೋಗೋಮರೇ, ಒಂದೇ ಸರಿ ಯಾಕ? ಮೂರು ಸಲ ಕೂಗ್ತೀನಿ, ಮೂರು ಸಲ. ಅಷ್ಟೊಳಗೆ ನೀನು ದೌಡು ಬಂದ್ರೆ ಬೇಸ ಆಯ್ತು. ಇಲ್ಲಿ ಕಂದ್ರೆ ಲಿಂಗಪ್ಪನ ಏನೈತೆ ನೋಡು, ನೆಲದ ಮ್ಯಾಗೆ ಇಟ್ಟು ಬಿಡ್ತೇನೆ ನೋಡಪ್ಪ. ಛೇ ಛೇ, ಹಾಗೆ ಮಾಡಬೇಡ. ನೀನು ಕೂಗಿದೊಡನೆ ನಾನು ಬಂದೇ ಬಿಡುತ್ತೇನೆ. ತೆಗೆದುಕೋ ಈ ಆತ್ಮಲಿಂಗವನ್ನು. ಆಗಲ ತಾರಪ್ಪ. ನಾನು ಬರುವವರೆಗೂ ಭೂಮಿಯ ಮೇಲಿಡಬೇಡ, ಜೋಕೆ. ಆಗಲಪ್ಪ. ಅಬಾಬಾಬಾಬಾಬಾಬಾ, ಏನು ಮಜ್ಜೆ ಇತ್ತಪ್ಪ ಈ ಲಿಂಗಪ್ಪ? ಕಾಲ ಅನುಕೂಲವೇ ತಂದು ಕಪಟರ ಸಂಹಾರವನ್ನು ಕಪಟತನದಿಂದಲೇ ಮಾಡಲೇಬೇಕು. ಇರಲಿ, ಇದೇ ಒಳ್ಳೆಯ ಸಮಯ. ಓಂ ಭೂರ್ಭೋ ಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಹೇ ರಾವಣ. ಓಂ ಭೂರ್ಭೋ ಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಹೇ ರಾವಣ, ಬೇಗ ಬಾರಪ್ಪ. ಓಂ ಭೂರ್ಭೋ ಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಎಲವೋ ಎಲವೋ ಮುಟ್ಟಾಳ, ನಿನ್ನನ್ನು ಈಗಲೇ ಕುಟ್ಟಿಕೊಳ್ಳುವೆನು. ರಾವಣೇಶ್ವರ, ಈಗೇನಾಯಿತು? ನಿನ್ನ ಅಗಾಧ ಶಕ್ತಿಯಿಂದ ಲಿಂಗವನ್ನು ಮೇಲೆ ಎತ್ತುವಂತವನಾಗು. ಮಹಾಬಲಶಾಲಿಯಾದ ನಿನಗೆ ಈ ಆತ್ಮಲಿಂಗವನ್ನು ಮೇಲೆತ್ತುವುದು ಅಸಾಧ್ಯವೇ? ಆಗಲಿ ದೇವ, ಪ್ರಯತ್ನಿಸುತ್ತೇನೆ. ಪ್ರಯತ್ನಿಸು, ಪ್ರಯತ್ನಿಸು. ನಾರಾಯಣ ನಾರಾಯಣ. ಈ ಮದಾಂಧನಿಗಂತೂ ಆತ್ಮಲಿಂಗವನ್ನು ಮೇಲೆತ್ತುವುದು ಅಸಾಧ್ಯವೇ ಅಸಾಧ್ಯ. ಇವನು ಮೂರ್ಛಿತನಾಗುವಷ್ಟರಲ್ಲಿ ಇವನ ತಾಯಿ ಬಂಧು ಬಳಗದವರನ್ನು ಕರೆದುಕೊಂಡು ಬರುವಂಥವನಾಗುತ್ತೇನೆ. ನಾರಾಯಣ ನಾರಾಯಣ. ಇದೇನಿದು? ನಾನು ಲಿಂಗವನ್ನು ಮೇಲಕ್ಕೆತ್ತಿದಂತೆಲ್ಲ ಭೂಮಿಯಲ್ಲಿ ಇಳಿ ಹಚ್ಚಿತ್ತಿಲ್ಲ. ದೇವ ಪರಮೇಶ್ವರ, ಈ ಅಧಮ ಅಧಮನಾದ ರಾವಣನ ಗರ್ವವು ಸಂಪೂರ್ಣವಾಗಿ ನಾಶವಾಯಿತು. ದೇವ ಪುನಃ ನನಗೀಗ ನಿನ್ನ ದರ್ಶನವಿತ್ತು, ಕಾಪಾಡು ದೇವ ಕಾಪಾಡು. ತಥಾಸ್ತು. ಪಶ್ಚಾತ್ತಾಪದಿಂದ ಪರಿಶುದ್ಧನಾದ ರಾವಣ, ನೀನು ನಿಜವಾಗಿಯೂ ಭಕ್ತಿಯ ಮಹಿಮೆಯನ್ನು ವ್ಯಕ್ತ ಮಾಡಿದೆ. ಬ್ರಹ್ಮಾಂಡ, ಕೈಲಾಸ, ಭೂಲೋಕಗಳು ನಿನ್ನ ಭಕ್ತಿ ಸಂಯೋಗದಿಂದ ಏಕತ್ರವಾದವು. ಅದು ನಿನ್ನ ತಾಯಿ ಬರುತ್ತಿರುವಳು, ಅವಳಿಗೆ ವಂದಿಸು. ದೇವ ನನಗೆ ಯಾರೂ ಬೇಡ, ನಿನ್ನ ಪಾದ ಪದ್ಮಗಳೇ ಸಾಕು ದೇವ ಸಾಕು. ರಾವಣೇಶ್ವರ, ನಿನ್ನ ಪೂರ್ವ ಸಂಚಿತ ಕರ್ಮವು ಇನ್ನೂ ತೀರಿಲ್ಲ, ಯೋಗ್ಯ ಕಾಲದಲ್ಲಿ ನಿನಗೆ ಮೋಕ್ಷ ದೊರಕುವುದು. ಮಗು ರಾವಣ, ಅಮ್ಮ ತಾಯಿ ಕೈಕಸಿ ಮಾತಿ, ನಿನ್ನಿಚ್ಛೆಯನ್ನು ಪೂರ್ಣ ಮಾಡುವುದು ನನ್ನಿಂದ ಆಗಲಿಲ್ಲ. ತಾಯಿ ನನ್ನನ್ನು ಕ್ಷಮಿಸು, ತಾಯಿ ನನ್ನನ್ನು ಕ್ಷಮಿಸು. ಮಗು ರಾವಣ, ನಿನ್ನಂಥ ಸತ್ಪುತ್ರ ಯೋಗದಿಂದ ಪರಮೇಶ್ವರನ ದರ್ಶನವಾಯಿತು, ಅಂದ ಮೇಲೆ ನಿನ್ನ ಭಕ್ತಿಯ ಪ್ರಭಾವವು ಸಾಮಾನ್ಯವೇ ಕಂದ. ರಾವಣೇಶ್ವರ ಹಾಗೂ ಕೈಕಶೆ ಮಾತೆಯೇ, ನನ್ನ ಸತ್ವಮಯ ಆತ್ಮಲಿಂಗದಲ್ಲಿ ಇನ್ನು ನಾನು ಯಾವಾಗಲೂ ವಾಸ ಮಾಡತಕ್ಕವನು, ಏಕೆಂದರೆ ಅದನ್ನು ನಾನು ನಿತ್ಯದಲ್ಲಿಯೂ ಪೂಜಿಸಬೇಕಾಗುತ್ತದೆ. ನಮ್ಮ ಕೈಲಾಸವನ್ನು ಭಗವದ್ಭಕ್ತನಾದ ರಾವಣನು ಇಲ್ಲಿಗೆ ತಂದಿರುವುದರಿಂದ ನನ್ನ ಆತ್ಮಲಿಂಗಕ್ಕೆ ಗೋಕರ್ಣ ಮಹಾಬಲೇಶ್ವರನೆಂದು ಕರೆಯಿರಿ. ಅದರಂತೆ ಈ ಕಾರ್ಯದಲ್ಲಿ ಗಣಪತಿಯು ಕೂಡ ಆಯಾಸ ಪಟ್ಟಿರುವುದರಿಂದ ಆತನಿಗೂ ಗೋಕರ್ಣ ಕ್ಷೇತ್ರದಲ್ಲಿ ಅಗ್ರಪೂಜೆಯ ಮಾನ್ಯತೆ ಇರುವುದು. ಇದಕ್ಕೆ ತಪ್ಪಿದರೆ ಅವರು ನನ್ನ ರೋಷಕ್ಕೆ ಪಾತ್ರರಾಗುತ್ತಾರೆ. ಇಂದಿನಿಂದ ಈ ಕ್ಷೇತ್ರವು ಭೂ ಕೈಲಾಸವೆನಿಸಿ ಪುಣ್ಯಕ್ಷೇತ್ರದಲ್ಲಿ ಶ್ರೇಷ್ಠ ಸ್ಥಾನವೆನಿಸುತ್ತದೆ. ನಾರಾಯಣ ನಾರಾಯಣ, ಶಂಭೋ ಶಂಕರ, ಹರ ಹರ ಮಹಾದೇವ್, ಚಂದ್ರಶೇಖರ, ಇಂದೂಧರ, ಕಪರ್ಧಿ, ನೀಲಕಂಠ, ನಿಗಮಾಗಮ ಗೋಚರ, ನಮೋನ್ನಮ ನಮೋನ್ನಮ. ಆಹಾ, ಈ ಶುಭ ಸಂದರ್ಭದಲ್ಲಿ ಎಲ್ಲರನ್ನೊಂದು ಗೂಡಿಸಿದ ಆ ಗೋಕರ್ಣ ಮಹಾಬಲೇಶ್ವರನನ್ನು ಕುರಿತು ಮಂಗಲ ಪಾಡುವ. ಮಂಗಳಂ ಶಿವಲಿಂಗಮಯವಾದಾರಯೇ, ಮಂಗಳಂ ಶಿವಲಿಂಗಮಯವಾದ ಇದುವರೆಗೆ ಕೆರೂರಿನ ಧರ್ಮಣ್ಣ, ಸಿದ್ದಪ್ಪ, ನರಗುಂದ್ ಹಾಗೂ ಸಂಗಡಿಗರಿಂದ ಭೂ ಕೈಲಾಸ ದೊಡ್ಡಾಟ ಕೇಳಿದಿರಿ. ಕೃಷಿ ರಂಗ ಪ್ರಸಾರವಾಯಿತು. ನಾಳಿನ ಕೃಷಿ ರಂಗದಲ್ಲಿ ನ್ಯಾನೋ ಯೂರಿಯಾ ಬಳಕೆ, ಕೀಟ ನಿಯಂತ್ರಣ ಕ್ರಮಗಳು, ರೈತರಿಗೆ ಸೂಕ್ತ ಮಾಹಿತಿ ಹಾಗೂ ತರಬೇತಿ, ಈ ಕುರಿತು ಧಾರವಾಡ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ರಾಜಶೇಖರ್ ಬಿಜಾಪುರ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಈ ಕಾರ್ಯಕ್ರಮ ತಾವು ಕೇಳಬಹುದು. ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮನೋಜ್ ಶೆಟ್ಟರ್ ಅಂತ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸೈಕಾಟ್ರಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ಸೆಪ್ಟೆಂಬರ್ 10 ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನವನ್ನಾಗಿ ಗಮನಿಸುತ್ತಿದ್ದೇವೆ. ಅದರ ಅಂಗವಾಗಿ ಸೆಪ್ಟೆಂಬರ್ 6 ನಾನು ವೃದ್ಧಾಪ್ಯದಲ್ಲಿ ಕಂಡುಬರುವ ಖಿನ್ನತೆಯ ಲಕ್ಷಣಗಳೇನು, ಖಿನ್ನತೆ ಬರಲು ಕಾರಣಗಳೇನು, ಖಿನ್ನತೆ ದೊಡ್ಡದಾಗಿ ಆತ್ಮಹತ್ಯೆ ವಿಚಾರಗಳು ಇದ್ದಾಗ ಅದನ್ನು ಹೇಗೆ ಕಂಡುಹಿಡಿಯುವುದು, ಅಂಥವರಿಗೆ ಹೇಗೆ ಸಹಾಯ ಮಾಡುವುದು, ಇಂಥ ವಿಚಾರಗಳ ಮೇಲೆ ಮಾತನಾಡಲಿದ್ದೇನೆ. ತಪ್ಪದೆ ಸೆಪ್ಟೆಂಬರ್ 6 ಎಸ್ಡಿಎಂ ಆರೋಗ್ಯ ಸಂವಾದವನ್ನು ಕೇಳಿರಿ. ಧನ್ಯವಾದಗಳು. ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು. ಎಸ್ಡಿಎಂ ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50. ನಲ್ಮೆಯ ಕೇಳುಗರೆ, ಒಂದು ಹೊಸ ಕಾರ್ಯಕ್ರಮ ಸರಣಿ ಕಥೆ ಕೇಳೋಣ ಬರ್ರಿ. ಕಥೆಯೊಂದು ಶುರುವಾಗಿದೆ. ಕಥೆ ಅಂದ್ರೆ ಕಥೆ ಅಲ್ಲ, ಅದು ಜೀವನ. ನಾನೇ ಬರೆದ ಮನುಷ್ಯ ಜೀವನದ ಬೇವು ಬೆಲ್ಲ, ಸೋಲು ಗೆಲುವು, ನೋವು ನಲಿವು, ಮೋಸ ವಂಚನೆ, ಪ್ರೀತಿ ವಾತ್ಸಲ್ಯ, ಇವು ಇಂಥ ಕಥೆಗಳಲ್ಲಿ ತುಂಬ್ಯಾವ. ನನ್ನ ಪ್ರೀತಿ ಬರೆದ ಕಥೆಯ ಅವನ್ನ ನಾವು ನಿಮ್ಮ ಮುಂದೆ ತರ್ಲಿಕತ್ತೀವಿ. ಇವಳ ದನಿಗ ತಿರುಗಲೇನು. ಹೌದು, ಈ ದನಿಗೆ ತಿರುಕೊಂಡು ಕಥೆ ಕೇಳಾಕ ಬೇಕು. ಕಥೆ ಕೇಳೋಣ ಬರ್ರಿ. ಕಥೆ ಕಣ್ಣಿನಲ್ಲಿ ಧಾರವಾಡ ವಿವಿಧ ಭಾರತಿಯಲ್ಲಿ ಪ್ರತಿ ಗುರುವಾರ ಮುಂಜಾನೆ 9 ಹಾಗೂ ಧಾರವಾಡ ಆಕಾಶವಾಣಿಯಲ್ಲಿ ಪ್ರತಿ ಶುಕ್ರವಾರ ಮುಂಜಾನೆ 7:15. ಕಥೆ ಕೇಳೋಣ ಬರ್ರಿ. ಕೇಳಿ ನೋಡ್ರಿ ಸ್ವಲ್ಪ ಕಿರಿ.